ಪ್ರತಿಯೊಬ್ಬ ಮನುಷ್ಯನ ಅಸ್ತಿತ್ವ ಮೂರು ಗುಣಗಳ ಮಿಶ್ರಣದಿಂದ ಆಗುತ್ತೆ. ಈ ಮೂರು ಗುಣಗಳ ಮಿಶ್ರಣ ಕೆಲವು ಸಮಯ ಕೆಲವು ಸಂದರ್ಭಗಳಲ್ಲಿ ಬದಲಾವಣೆಗೆ ಒಳಪಡ್ತವೆ, ಕೆಲವು ದೇಶಗಳಲ್ಲಿ ಬದಲಾವಣೆ ಒಳಪಡ್ತವೆ, ಕೆಲವು ಅವಸ್ಥೆಗಳಲ್ಲಿ ಬದಲಾವಣೆ ಒಳಪಡ್ತವೆ. ಆಶ್ರಮ ವ್ಯವಸ್ಥೆಗಳಲ್ಲಿ ಬದಲಾವಣೆ ಒಳಪಡ್ತವೆ, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ. ವಯಸ್ಸಿನಲ್ಲಿ ಬದಲಾವಣೆ ಒಳಪಡ್ತವೆ, ನಾನು ಬಾಲಕನಾಗಿದ್ದಾಗ ಒಂದು ಸಲ ನಡ್ಕೊಂಡಿರ್ಬೋದು, ಯುವಕನಾದಾಗ ನಾನು ಮತ್ತೊಂದು ಸಲ ನಡ್ಕೋಬೋದು. ಆದ್ರೆ ಒಂದು ಮಾತ್ರ ಸತ್ಯ, ಪ್ರತಿ ಕ್ಷಣವೂ ಕೂಡ ನಾವು ಈ ಮೂರು ಗುಣಗಳ ಮಿಶ್ರಣದ ಒತ್ತಡಕ್ಕೆ ಒಳಗಾಗಿ ನಾವು ಜೀವನ ನಡೆಸ್ತೀವಿ. ಇದು ಎರಡನೇ ಮಾತಿಲ್ಲ. ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳಿಗೆ ತಾತ್ಕಾಲಿಕವಾದ ಸಮಾಧಾನ ಉತ್ತರ ಯಾರಾದರೂ ಕೊಡಬಹುದೇ ವಿನಃ ಕರಾರು ವಾಕ್ಕಾಗಿ ಒಬ್ಬ ಉತ್ತರಗಳೇ ಇಲ್ಲ. ಅವನು ಯಾಕೆ ಸಾತ್ವಿಕರಿದ್ದಾನೆ, ಅವನು ಯಾಕಿಟ್ಟು ಪೂಜೆ ಎಲ್ಲ ಮಾಡ್ತಾನೆ, ಅವನು ಯಾಕಿಟ್ಟು ಅರ್ಚನೆ ಮಾಡ್ತಾನೆ, ಇದಕ್ಕೆ ಏನು ಉತ್ತರ ಕೊಡ್ತೀರ? ನಮ್ಮ ಅಪ್ಪನ ಹೊಟ್ಟಿಲ್ಲೇ ನಾನು ಹುಟ್ಟಿದ್ದೀನಿ ಯಾಕೆ ಅಂತ ಕೇಳಿದ್ರೆ ನಾವು ಏನು ಹೇಳಬೇಕೀಗ? ಹುಟ್ಟಿಬಿಟ್ಟಿದೀಯ, ನಿನಗೆ ಇಷ್ಟವೋ ಅನಿಷ್ಟವೋ ನಿಮ್ಮ ಅಪ್ಪನೇ ಅಪ್ಪ, ಸಾರಿ ನಿಮ್ಮ ಅಪ್ಪನೇ ನಿನಗೆ ಅಪ್ಪ. ಇಲ್ಲ ಸ್ವಾಮಿ ಸಾಕಾಗ ಹೋಗಿದೆ, ಚೇಂಜ್ ಮಾಡೋಣಂತೆ. ಅವ್ರು ಯಾಕೆ ಹಂಗಿದ್ದಾರೆ, ಇವ್ರು ಯಾಕೆ ಹಂಗಿದ್ದಾರೆ, ಈ ಪ್ರಶ್ನೆಗಳಿಗೆ ಏನೋ ಒಂದು ತಾತ್ಕಾಲಿಕವಾದ ಉತ್ತರವನ್ನು ಕೊಟ್ಟು ದಾಟಿಯಾರೆ ವಿನಃ ಸಾರ್ಥಕವಾದ ಉತ್ತರಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಗುಣಗಳ ಪ್ರವೃತ್ತಿಯಲ್ಲಿ ಒಳಪಟ್ಟು ಅವರು ತೊಡಗಿದ್ದಾರೆ. ಯಾರದಾದರೂ ಯಾವುದಾದರೂ ಗುಣಗಳಿಗೆ ಅವರವರು ಒಳಪಟ್ಟಿದ್ದಾರೆ, ಒಂದು ನಾವು ಅವರನ್ನ ಸಹಿಸ್ಕೋಬೇಕು, ಅವರನ್ನ ಅಕಾಮಡೇಟ್ ಮಾಡ್ಕೋಬೇಕು, ವಿಶಾಲ ಹೃದಯದಿಂದ ಕ್ಷಮಾಭಾವದಿಂದ ಅಪ್ರತಿಕ್ರಿಯಾ ಪೂರ್ವಕವಾಗಿ ನಾವು ಅವ್ರನ್ನ ಸ್ವೀಕರಿಸ್ಬೇಕು. ಇರುವೋ ಇದು ಬರೀ ಗುಣಗಳ ಆಟ ಬಿಡು, ಒಳಗಿರುವ ಆತ್ಮ ಶುದ್ಧವಾಗಿದೆ ಅಂತ ತಿಳ್ಕೋಬೇಕು. ಈ ಎರಡು ಮಾರ್ಗದಲ್ಲಿ ಕೂಡ ಶಾಂತಿ ಇದೆ. ಅವನ್ಯಾಕೆ ಹಂಗಿದ್ದಾನೆ, ಇವ್ರು ಯಾಕೆ ಹಿಂದಿದ್ದಾರೆ ಅನ್ನುವ ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗೆ ಪ್ರಶ್ನೆ ಪ್ರಶ್ನೆಗೆ ಪ್ರಶ್ನೆ ನೀವು ಕೇಳ್ತಾ ಹೋದ್ರೆ ಉತ್ತರ ಸಿಗೋದಿಲ್ಲ. ಜ್ಞಾನಿಯಲ್ಲಿ ಈ ಸಮಸ್ತ ಭಾವ ಇರ್ತದೆ. ಸಮದರ್ಶಿತ ಆತ್ಮನಿ, ಸಮದರ್ಶಿತಯ ಆತ್ಮನಿ. ಅವರವರ ಮಾನಸಿಕ ವಿಕಾರಗಳನ್ನ ಅವರವರ ಗುಣಗಳಂತೆ ನಡೀತಾ ಇದೆ ಅಷ್ಟೇ ವಿನಃ ಅಲ್ಲಿರುವ ಕೇವಲ ಚೈತನ್ಯ ಆತ್ಮ ಇವು ಆವ ವಿಕಾರಗಳಿಗೂ ಒಳಪಟ್ಟಿಲ್ಲ ಅನ್ನುವ ಪರಿಶುದ್ಧವಾದ ತಿಳುವಳಿಕೆ ಜ್ಞಾನ ಇದು ಮಾತ್ರ ಜ್ಞಾನಿಯಲ್ಲಿಯ ಸಮತ್ವವನ್ನು ತೋರಿಸಿದೆ ವಿನಃ ಅನ್ಯಥಾ ಅಜ್ಞಾನಿಗಳಿಗೆ ಸಮತ್ವದ ಅರಿವು ಕೂಡ ಆಗೋದಿಲ್ಲ. ಯಾವುಗಳಲ್ಲಿ ಸಮತ್ವ ಇಷ್ಟ ಅನಿಷ್ಟ, ಇಷ್ಟವಾದ ವಸ್ತುಗಳಾಗಲಿ ಅನಿಷ್ಟವಾದ ವಸ್ತುಗಳಾಗಲಿ ಸಂಪ್ರಾಪ್ತವು. ಅರ್ಥ ಅಂತ ಶಬ್ದ ಇದೆ, ಅರ್ಥ ಅಂದ್ರೆ ವಿಷಯ ಪದಾರ್ಥ. ಇಷ್ಟ ಅನಿಷ್ಟ ಪದಾರ್ಥಗಳು ಸಂಪ್ರಾಪ್ತವು, ನಮಗೆ ಪ್ರಾಪ್ತವಾಗಿದ್ದಾದರೆ ಗುಣಗಳ ಮಿಶ್ರಣದಿಂದ ಪ್ರಾಪ್ತವಾಗಿರ್ತವೆ ಅನ್ನುವ ತಿಳುವಳಿಕೆ ಇವನಿಗೆ ಸ್ಪಷ್ಟವಾಗಿದ್ದರಿಂದಾಗಿ ಅದು ಇಷ್ಟವೇ ಇರಲಿ ಅನಿಷ್ಟವೇ ಇರಲಿ ಅವನಿಗೆ ಇಷ್ಟ ಅನಿಷ್ಟಗಳು ಅನ್ನುವ ಭೇದ ಕಾಣೋದೇ ಇಲ್ಲ. ಸಮದರ್ಶಿತ ಅವುಗಳಲ್ಲಿ ಸಮತ್ವವನ್ನು ಕಾಣ್ತಾನೆ. ಪ್ರಾಪ್ತಾಗಿದೆ, ಆಗೋದಿತ್ತು ಆಗಿದೆ, ಹೀಗೆ ಆಗಬೇಕು ಅನ್ನುವಂಥದ್ದು ಸಮಷ್ಟಿಯ ಪ್ರಾರಂಭದಲ್ಲಿ ಇತ್ತು ಆಗಿದೆ. ಸಮದರ್ಶಿತಯ ಉಭಯತ್ರ ಅವಿಕಾರಿತ್ವ. ಯಾವ ಉಭಯ ಇಷ್ಟ ಅನಿಷ್ಟ ಉಭಯತ್ರ, ಈ ಇಷ್ಟ ಅನಿಷ್ಟ ಎರಡು ಫಲಗಳಲ್ಲಿ ಅವಿಕಾರಿತ್ವ, ಅವನು ವಿಕಾರಗಳಿಗೆ ಒಳಪಡುವುದಿಲ್ಲ. ಇದು ಜೀವನ್ಮುಕ್ತನ ಲಕ್ಷಣ. ಅನೇಕ ದೃಷ್ಟಿಕೋನಗಳಿವೆ. ನಾನು ವಿಕಾರಗಳಿಗೆ ಒಳಪಡದೆ ಇರುವುದಕ್ಕಾಗಿ ವಿಷಯ ವಸ್ತು ಪದಾರ್ಥಗಳನ್ನ ಘಟನೆಗಳನ್ನು ಅನೇಕ ಆಂಗಲ್ನಲ್ಲಿ ನಾವು ಚಿಂತನೆ ಮಾಡಬಹುದು, ಅನೇಕ ದೃಷ್ಟಿಕೋನಗಳಲ್ಲಿ ಚಿಂತನೆ ಮಾಡಬಹುದು. ಉದಾಹರಣೆಗೆ ಅದರ ಒಂದು ಫಲ ಅಂತ ಅನ್ಕೊಂಬಣಂತೆ, ಕರ್ಮದ ಫಲ ಅನ್ಕೊಂಬಣಂತೆ, ಅದು ಇಷ್ಟವೂ ಅಲ್ಲ ಅನಿಷ್ಟವೂ ಅಲ್ಲ, ಜರುಗಿದ ಕರ್ಮಕ್ಕೆ ತಕ್ಕಂತೆ ಒಟ್ಟಾರೆ ಪ್ರಕೃತಿಯ ನಿಯಮಗಳು ಸೇರಿ ಆ ಫಲವನ್ನು ಕೊಟ್ಟಿರ್ತವೆ. ನಿಸರ್ಗದ ನಿಯಮಗಳಿಗೆ ಒಳಪಟ್ಟು ಆ ಫಲ ಯಾವತ್ತೂ ನಮಗೆ ಲಭ್ಯವಾಗಿರುತ್ತದೆ. ನಾವು ಅದರೊಳಗೆ ಇಷ್ಟ ಅನಿಷ್ಟ ಎನ್ನುವ ಶೋಭನಾಭ್ಯಾಸವನ್ನು ಮಾಡಿದ್ದರಿಂದಾಗಿ ನಮ್ಮ ನಮ್ಮ ರಾಗದ್ವೇಷಗಳಿಗೆ ಕಾರಣವಾಗ್ತದೆ. ಕರೆಂಟ್ ಹೋಗ್ತದೆ, ನಮ್ಮ ಇಷ್ಟದಂತೆ ಹೋಗೋದಿಲ್ಲ, ನಮ್ಮ ಇಷ್ಟದಂತೆ ಯಾವಾಗ ಹೋಗ್ಬೇಕು ಅವಾಗ ಹೋಗ್ತದೆ, ಯಾವಾಗ ಹೋಗ್ಬೇಕು ಕೊಡಪ್ಪ. ನಮ್ಮ ಇಷ್ಟಗಳಂತೆ ನಮಗೆ ವಿದ್ಯುತ್ ಲಭ್ಯ ಆಗುವುದಿಲ್ಲ, ಇದರಿಂದ ನಮಗೆ ತೊಂದರೆ ಆಗಿದೆ ಅಂಥೇಳಿ ಅದನ್ನು ನಾವು ಹೊಡೆದಾಡಿದ್ರೂ ತರಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಈ ಫಲ ನಮಗೆ ಹೇಗೆ ಸಿಗ್ತದೆ? ಅದು ಚೇಂಜ್ ಓವರ್ ಪ್ರಾಬ್ಲಮ್ ಇರಬಹುದು. ಆ ಪ್ರಾಬ್ಲಮ್ ಕೂಡ ಪ್ರಾಬ್ಲಮ್ ಅಲ್ಲದು, ಕೆಲವಾರು ನಿಯಮಗಳು ಸಹಕರಿಸಿರ್ತವೆ, ಕೆಲವಾರು ನಿಯಮಗಳು ಸಹಕರಿಸಿರೋದಿಲ್ಲ. ನಿಯಮಗಳು ಸಹಕರಿಸದೇ ಇದ್ದಾಗ ಇಂಥ ಫಲ ಸಿಗಬೇಕು ಅನ್ನುವುದು ನಿಯಮಗಳು ಸಹಕರಿಸದೇ ಇದ್ದಾಗ ಇದರ ಫಲ ಹೀಗಿರಬೇಕು ಅನ್ನುವುದು ನಿಯಮ. ನಿಯಮಗಳು ಸಹಕರಿಸಿದಾಗ ಈ ಫಲ ಹೀಗಿರಬೇಕು ಅನ್ನುವುದು ಹೇಗೆ ನಿಯಮವೋ, ಸಹಕರಿಸದೇ ಇದ್ದಾಗ ಇದು ಹೀಗಿರಬೇಕು ಅನ್ನುವಂಥ ನಿಯಮ. ಭೂಕಂಪ ಆಗ್ತದೆ, ಸುನಾಮಿ ಇರ್ತವೆ, ನಿಯಮವನ್ನು ಬಿಟ್ಟು ಅದು ಆಗುದಿಲ್ಲ, ನಿಯಮದಲ್ಲೇ ಆಗ್ತದೆ. ಲೋ ಸಮುದ್ರದ ಆಳದಲ್ಲಿ ಯಾವುದೋ ಒಂದು ಚಿಕ್ಕ ತರಂಗ ಭೂಮಿಯ ಒಳಗಿನಿಂದ ಬರುತ್ತದದು, 4-5 ಮೈಲು ಆಳದಲ್ಲಿ, ಅಷ್ಟು ಆಳದಲ್ಲಿ ಬಂದಂತಹ ಆ ತರಂಗ ಅದು ಇಲ್ಲಿಗೆ ಬರೋ ತನಕ ಶ್ರೀಲಂಕಾ ದಾಟಿತು. ಅದು ಎಲ್ಲಿಂದ ಹೊರಡ್ತು ಅಂದ್ರೆ ಮಲೇಷ್ಯದಿಂದ ಹೊರಡ್ತು. ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡತಕ್ಕ ಅದು ಮೇಲೆ ಬಂದಿರ್ತದೆ. ಅದು 200 ಮೀಟರ್ ಎತ್ತರ ಕೆರೆಗಳಾಗಿರ್ತವೆ, 180 ಕಿಲೋಮೀಟರ್ ವೇಗ ಆಗಿರ್ತದೆ, 100,000 ಜನರು ಸಾಯ್ತಾರೆ. ಇವಷ್ಟು ನಿಯಮಗಳಲ್ಲಾದ್ರು ನಿಯಮ ಬಿಟ್ಟದು, ಆದ್ರೆ ನಾವು ಅನಿಷ್ಟ ಅಂತೇವಿ. ಶನಿ ಹೊಡ್ಕೊಂಡದ ಮಲೇಷ್ಯಕ್ಕ ಅಂತೀವಿ, ಇವ ಬ್ರಹ್ಮಾಂಡ ಅಂತೂ ಏನೇನೋ ಮಾತಾಡ್ತಾನ ಅದ್ರ ಬಗ್ಗೆ. ಅವ್ ಮಾತಾಡೋದು ಒಂದು ಬ್ರಹ್ಮಾಂಡ, ಒಂದು ಬಡಗಂಡ. ಇವರೆಲ್ಲ ನಮ್ಮ ದೂರದರ್ಶಕ ಪ್ರಜೆಗಳಿಗೆ ನೇತಾರರು, ಪೂಜ್ಯರು. ತಲ್ಕಾವಿ ಅಲ್ಲ, ಭಾಗಮಂಡಲದೊಳಗ ಇರುವ ಈಶ್ವರನ ಹೆಸರು ಭಗಂಡೇಶ್ವರ. ಈ ಬ್ರಹ್ಮಾಂಡ ನೋಡಿದ್ರೆ ಭಗಂಡೇಶ್ವರ ನೆನಪಾಗ, ಅದು ಏನ್ ಆಕಾರ, ಅದು ಏನ್ ಬಾಯಿ. ಎನಿವೇ, ಗ್ರಹಗಳ ಕಾಟ ಅಂತೀವಿ, ಬ್ಯಾಡ್ ಟೈಮ್ ಅಂತೀವಿ, ಶನಿ ಕಾಟ ಅಂತೀವಿ. ಹೀಗೆ ಅನವಶ್ಯಕವಾಗಿ ಇವನ್ನ ನಾವು ಶೋಭನಾ ಅಭ್ಯಾಸ ಮಾಡ್ಕೋತೀವಿ, ಮತ್ತು ನಮ್ಮ ಅನಿಸಿಕೆಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಇಮೋಷನ್ಸ್ಗಳನ್ನ ಗಾಳಿಯೊಳಗೆ ತೇಲಿ ಬಿಡ್ತೀವಿ. ಹಾಗೆ ಒಬ್ಬರಿಂದ ಅದು ಒಬ್ಬರಿಗೆ ಗಾಳಿಯಲ್ಲಿ ಹೋದಾಗ ಇದೆಲ್ಲ ಈಶ್ವರ ನಿಯಮ ಅನ್ನುವ ಮಾತು ಫೀಬಲ್ ಆಗ್ತಾ. ಮತ್ತೆ ಇದೆಲ್ಲ ಏನು, ಇದೆಲ್ಲ ಶನಿ ಕಾಟ. ಅದು ಸತ್ಯ, ಇಷ್ಟವೇ ಇರಲಿ ಅನಿಷ್ಟವೇ ಇರಲಿ, ಏನು ಪ್ರಾಪ್ತವಾಗ್ತದೆ ಅಂತ ನಾವು ಅಂದುಕೊಂಡೇವಿ, ಆ ಪ್ರಾಪ್ತವಾಗ್ತದೆ ಅದು ಈಶ್ವರ ನಿಯಮದಲ್ಲಿ ಪ್ರಾಪ್ತವಾಗ್ತದೆ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ನಾನು ನನ್ನ ಪಾತ್ರ ಏನೂ ಇಲ್ಲ ಅದರೊಳಗೆ ಅನ್ನುವ ವಿಚಾರದಿಂದ ನೀನು ಅವುಗಳಲ್ಲಿಯ ತಾದಾತ್ಮ್ಯವನ್ನ ನಿವೃತ್ತ ಮಾಡ್ಕೋಬಹುದು. ಹೀಗೆ ಅನೇಕ ದೃಷ್ಟಿಕೋನಗಳನ್ನು ನಾವು ಮನನಾತ್ಮಕವಾಗಿ ಅಪ್ಲೈ ಮಾಡಿ ಅಲ್ಲಿರುವ ತರ್ಕ ಏನು, ಅಲ್ಲಿರುವ ನ್ಯಾಯ ಏನು, ಅಲ್ಲಿರುವ ಸಾರ್ವತ್ರಿಕ ಅನುಭವ ಏನು, ಪ್ರಮಾಣ ಏನಿರ್ತದೆ, ಇವುಗಳ ಬಗ್ಗೆ ಚಿಂತನೆ ಮಾಡಿ ವಿಡ್ರಾ ಮಾಡ್ಕೊಂಡು. ನೀವೇನೂ ಕೆಡಿಸಲಿಲ್ಲ, ನೀವು ಫಲ ಕೆಡಿಸಲಿಲ್ಲ, ನೀವು ಕರ್ಮ ಕೆಡಿಸಲಿಲ್ಲ, ನೀವು ಕರ್ಮ ಬಿಡಲಿಲ್ಲ. ಇವು ಎರಡರಲ್ಲಿ, ಇವು ಎರಡು ಅಂದ್ರೆ ಈ ಎಲ್ಲ ದ್ವಂದ್ವಗಳಲ್ಲಿ ಅವಿಕಾರಿತ್ವ, ಅಂತಃಕರಣದಲ್ಲಿ ಒಂದು ಅನುಭವ ಮೂಡ್ತದೆ, ಹಳದಿ ಹೂ ಆದ್ರೆ ಮುಂದಿನ ಕ್ಷಣದಲ್ಲಿಯೇ ಇನ್ನೊಂದು ಬಣ್ಣ ಮೂಡುತ್ತದೆ, ಇನ್ನೊಂದು ಹೂ ಮೂಡುತ್ತದೆ, ಅದು ಬಿಳಿ ಹೂವು. ಈಗ ವಿಕಾರ ಯಾರಿಗಿದೆ? ವಿಕಾರ ಯಾರಿಗಿದೆ? ವಿಕಾರ ಅದು ಗೊತ್ತಲ್ಲ ನಿಮಗೆ, ಬದಲಾವಣೆ ಮನಸ್ಸಿನಲ್ಲಿ ಆಗಿದೆಯೋ, ಬದಲಾವಣೆ ನನ್ನಲ್ಲಿ ಆಗಿದೆಯೋ? ನನ್ನಲ್ಲಿ ಯಾಕೆ ಬದಲಾವಣೆ ಆಗಿಲ್ಲ? ತರ್ಕದಿಂದ ಹೇಳ್ರಿ. ನನ್ನಲ್ಲಿ ಬದಲಾವಣೆ ಯಾಕಾಗಿಲ್ಲ? ಬದಲಾವಣೆಯನ್ನು ನಾನು ಸಾಕ್ಷಿಯಾಗಿದ್ದ, ಬದಲಾವಣೆಗೆ ನಾನು ಸಾಕ್ಷಿಯಾಗಿದ್ದರಿಂದಾಗಿ ಹಳದಿ ಹೂವು ಬಂದಾಗ ನಾನು ಸಾಕ್ಷಿ ಇದ್ದೇನೆ, ಹಳದಿ ಹೂವು ಹೋಗಿ ಬಿಳಿ ಹೂವು ಬಂದಾಗ ಕೂಡ ನಾನು ಸಾಕ್ಷಿ ಇದ್ದೇನೆ, ಹಳದಿ ಹೂವು ಹೋದಾಗ ಜೊತೆಗೆ ಒಂದು ವೇಳೆ ನಾನು ಅದರ ಜೊತೆ ಕೂಡಿಕೊಂಡಿದ್ದೇ ಆಗಿದ್ದರೆ, ಸಮ್ಮತನಾಗಿದ್ದರೆ ಹಳದಿ ಹೋದಾಗ ನಾನು ಏನಾಗ್ತಿದ್ದೆ? ಹೋಗಿಬಿಡ್ತಿದ್ದೆ. ಬಿಳಿ ಹೂವಿನ ಜ್ಞಾನ, ಬಿಳಿ ಹೂವಿನ ಅರಿವು, ಬಿಳಿ ಹೂವಿನ ಮನಸ್ಸಿನ ಇಲ್ಲಿಯ ವೃತ್ತಿ, ಅದು ಇಂಪ್ರೆಸ್ ಆಗುವ ಸಾಧ್ಯತೆನೇ ಇಲ್ಲ. ಇಲ್ಲ ಸ್ವಾಮಿ, ನೀವು ಹಳದಿ ಹೂವು ನೋಡಿ ಆಮೇಲೆ ಬಿಳಿ ಹೂವು ನೋಡಿದ್ದಕ್ಕೆ ಅರ್ಧ ಹಳದಿ ಕಾಣಿಸ್ತದೆ, ಅರ್ಧ ಬಿಳಿ ಕಾಣಿಸ್ತದೆ, ಸಾಧ್ಯನೇ ಇಲ್ಲ. ಯಾಕೆ ನಿನಗೆ ಎರಡೂ ಧ್ಯಾನ ಆಗಿಲ್ಲ ಅಂತ ಅರ್ಥ, ಇನ್ನೊಂದ್ಸಲ ನೋಡ್ಕೊ ಅಂತ ಅರ್ಥ. ಹಾಗಾದರೆ ಮನಸ್ಸಿನ ಪ್ರವಾಹದಲ್ಲಿ ವಿಕಾರಗಳಿವೆ ವಿನಃ ಸಾಕ್ಷಿ ಆತ್ಮ ನನ್ನಲ್ಲಿ ಯಾವ ವಿಕಾರಗಳು ಇಲ್ಲ ಅನ್ನುವ ಈ ಒಂದು ಸ್ಪಷ್ಟತೆ ಇದ್ದರೆ ಮನಸ್ಸಿನ ಯಾವ ವೃತ್ತಿಗೂ ನನಗೂ ಸಂಬಂಧವೇ ಇಲ್ಲ. ಏನ್ ಕಷ್ಟಪ್ಪ ಜ್ಞಾನ? ಅಯ್ಯೋ, ಅದು ವೇದಾಂತ ಅಂತ, ಅದು ಕಬ್ಬಿಣದ ಕಡಲೆ ಅಂತಿದೆ. ಹಿಂಗ ಅನ್ನೋರ್ನ ಕರ್ಕೊಂಬಂದು ನನಗೆ ಕೂಡಿಸಿ, ಅವ್ರ ಬಾಯಿಂದ ಸುಳಿದ ಬಾಳೆಹಣ್ಣಿನಂತಿದೆ ಅಂತ ಅನುಭವಿಸ್ತಾ ಬಿಡೋದಿಲ್ಲ. ಎಷ್ಟು ಸುಲಭ ಅದ, ಎಷ್ಟು ಚಂದದ, ಎಷ್ಟು ಅನಾಯಾಸದ, ಎಷ್ಟು ಆನಂದದ. ಅವಿಕಾರಿ ಆತ್ಮನೇ ನಾನು. ಮತ್ತೆ ಮತ್ತೆ ಏತದ್ವೈತ ಅಂತ ಹೇಳ್ದಂಗೆ ಮತ್ತೆ ಮತ್ತೆ ಆತನ ಜೀವನ್ಮುಕ್ತನೇ ನಾನು. ಜ್ಞಾನದಿಂದ ಜೀವನ್ಮುಕ್ತಿ ಅಲ್ಲ, ಜ್ಞಾನವೇ ಜೀವನ್ಮುಕ್ತಿ. ಅದೇನ್ ಸ್ವಾಮಿ ತಗೋ, ಇನ್ನೊಂದ್ಸಲ ಕೇನೋ ಉಪನಿಷತ್ತು ಓದು. ಶ್ರವಣದ ಕೊರತೆ ಇರಬಹುದು ನಿನಗೆ, ಏಕಾಗ್ರತೆಯ ಕೊರತೆ ಇರಬಹುದು, ಮಲವಿಕ್ಷೇಪಾದಿಗಳ ಕೊರತೆ ಇರಬಹುದು, ಕಷಾಯದ ಕೊರತೆ ಇರಬಹುದು. ಕಷಾಯದ ತೊಂದರೆ ಕೊರತೆ ಅಲ್ಲ, ತೊಂದರೆ ಇರಬಹುದು, ಮಲವಿಕ್ಷೇಪಾದಿಗಳ ತೊಂದರೆ ಇರಬಹುದು, ಪ್ರತಿಬಂಧಕಗಳು ಇವೆಲ್ಲ ಆಧ್ಯಾತ್ಮಿಕ ಪ್ರತಿಬಂಧಕಗಳು. ಶಾಂತಿ ಪಾಠ ಸರಿ ಮಾಡಿಲ್ಲ, ಸರಿ ಮಾಡಿದ್ರು ಶಾಂತಿ ಸರಿಯಾಗಿಲ್ಲ. ಓಂ ಶಾಂತಿ ಶಾಂತಿ. ಆದಿ ದೈವಿಕ ಓಂ ಶಾಂತಿ, ಆದಿ ಭೌತಿಕ ಶಾಂತಿ ಶಾಂತಿ. ಒಂದು ಆದಿ ಭೌತಿಕ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಸರಿ ಮಾಡ್ಲಿಕ್ಕಿಲ್ಲ, ಏಕಾಗ್ರತೆ ಇರ್ಲಿಕ್ಕಿಲ್ಲ, ತಪ್ಪೇನಿಲ್ಲ. ಎದ್ದು ಹೂತಾ ಹೇ ಮನ್ ಕಿ ಮಹಿಮಾ ಹೇ, ಇದು ಮನಸ್ಸಿನ ಮಹಿಮಾ. ಮನಸ್ಸಿರೋದ ಹಂಗೆ ಮತ್ತೊಂದ್ಸಲ ಕೂತು ಹೋಗ್ತೀವಿ. ಏನದ, ಇಷ್ಟ ಜನ್ಮ ಹೋಗ್ಯಾವ, ಇದೊಂದು ಜನ್ಮ ಹೋಗ್ತದೆ ಅಷ್ಟೇ. ಅಟ್ಲೀಸ್ಟ್ ಮುಂದಿನ ಜನ್ಮಗಳ ಜ್ಞಾನ ಆಗೇ ಆಗ್ತದೆ, 100% ಗ್ಯಾರಂಟಿ. ಈಗ ಆಗ್ಯದಂತ ನಾ ಹೇಳಿದ್ರು ನಿಮ್ಗೆ ವಿಶ್ವಾಸ ಆಗೋದಿಲ್ಲ. ಇವನಿಗೆ ಜೀವನ್ ಮುಕ್ತ ಅಂತ ಕರೀತಾರೆ. ನಾವೇನ್ ತಿಳ್ಕೊಂಡಿವಿ ಅಂತಂದ್ರೆ, ಆತ್ಮಜ್ಞಾನ ಆದ ತಕ್ಷಣ ಬಿಳಿ ಹೂನು ಕಾಣಬಾರ್ದು, ಹಳದಿ ಹೂನು ಕಾಣಬಾರ್ದು. ಯಾವ ರುಚಿನೂ ಗೊತ್ತಾಗ್ಬಾರ್ದು. ಯಾಕೆ ಜ್ಞಾನಿ ಅವನಿಗೆ ಯಾವ ರುಚಿನೂ ಇಲ್ಲ, ಜಗತ್ ಕಾಣಬಾರ್ದು ಅಂತ ಏನೇನು ಅಂದ್ಕೊಂಡು ಕೊನೆಗೆ ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೀವಿ. ಯಾವುದೋ ಒಂದು ಕೊನೆಗೆ ಹೋಗಿ ಕೂತ್ಕೊಂಡು ಎಲ್ಲ ಮುಚ್ಚಿ ಚಪ್ಪಡಿ ಕಲ್ಲು ಹಾಕಿ ಏನು ಕಾಣಂಗಿಲ್ಲ ನೋಡ್ರಿ, ಚಪ್ಪಡಿ ಕಲ್ಲು ಹಾಕ್ಬಿಟ್ರು ಸಿಮೆಂಟ್ ಹಚ್ಚಿಬಿಟ್ರು ಏನು ಕಾಣಂಗಿಲ್ಲ. ಬದುಕನು ಸತ್ತಾನು ಅದು ಕೂಡ ಕಾಣ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ ಅದನ್ನು. ಅಂಥದ್ದು ಏನು ಇಲ್ಲ. ಗೊತ್ತಿಲ್ಲ ಆತ್ಮನ ಯಾಕೆ ಅಷ್ಟು ಒದ್ದಾಡಿಸ್ತಾರೆ. ನಾನು ಒಳಗೆ ಹೋಗ್ತೇನೆ, ಒಳಗೆ ಹೋದ್ಮೇಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಡ್ರಿ, ಆಮೇಲೆ ಮುಂದೆ ನಮ್ಗೆ ಯಾವಾಗ ಯಾವಾಗ ನನ್ನ ಮೇಲೆ ಭಕ್ತಿ ಇರ್ತದ ನೆನಪಾಗ್ತದ ಅವಾಗ ಬಂದು ಕಾಯಿ ಹೊಡೆದು ಪ್ರದಕ್ಷಿಣೆ ಹಾಕ್ರಿ. 300 ವರ್ಷ ನಿಮ್ಗೆ ಎಲ್ಲ ಪ್ರಾರ್ಥನೆಗಳಿಗೂ ನಾನು ಉತ್ತರ ಕೊಡ್ತೀನಿ, ನಾನು ನೀವು ಕೇಳಿದ್ದೆಲ್ಲ ಇದು ಕೊಡ್ತೀನಿ, ಕಲ್ಪವೃಕ್ಷವಾಗಿ ನಾ ಇರ್ತೇನೆ ಇಲ್ಲಿ. ಹೋಗೋದು ಹೋಗ್ತೀಯ, ಸುಮ್ಮ ಸುಮ್ಮನೆ ಇವೆಲ್ಲ ಬಂಡತನ ಯಾಕೆ ಮಾತಾಡ್ತೀವಿ. ಕೆಮಿಕ್ಸ್ ಅಂತ ಸುಮ್ಮನೆ ನಾಟಕ ಮಾಡುವಲ್ಲ, ಅಂಥದ್ದೇನೂ ಇಲ್ಲ, ಅಂಥದ್ದೇನೂ ಇಲ್ಲ. ಇಷ್ಟು ಆಚಾರದಿಂದ ಪ್ರಾಪ್ತವಾದಂತಹ ವಿದ್ಯೆ ಇಷ್ಟು ಪರಿಶುದ್ಧವಾಗಿದೆ ಅಂತಂದ್ರೆ ಈ ಪ್ರಕಾರವಾದಂತಹ ಅನ್ಯತಾ ಹ್ಯಾಂಕಿ ಪ್ಯಾಂಕಿ ವಿಚಾರಗಳಿಗೆ ಅವಕಾಶನೇ ಮಾಡಿಕೊಡೋದಿಲ್ಲ ಆಚಾರ್ಯರು, ಎಲ್ಲೂ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ರೂ ತರ್ಕದಿಂದ ಜಿಜ್ಞಾಸ ಮಾಡು, ನ್ಯಾಯದಿಂದ ನಿರ್ಧರಿಸಿಕೋ, ಸಾರ್ವತ್ರಿಕ ಅನುಭವದಲ್ಲಿ ಅಳೆದು ನೋಡು, ಹೌದು ಹೌದು ಅನಿಸಿದ್ರೆ ಅದನ್ನು ಗಟ್ಟಿಯಾಗಿ ಹಿಡ್ಕೋ. ಅದನ್ನೇ ನಿಧಿಧ್ಯಾಸನಾಗ್ತದೆ. ಮುಂದಿನ ಶ್ಲೋಕ, ಸಾಧು ಬಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವಿದ್ಯಸ್ಯ ಸಜೀವನ್ ಮುಕ್ತ ಇಷ್ಯತಿ. ನಾನೂರ 41ನೇ ಶ್ಲೋಕ. ಆಯ್ತಲ್ರಿ, ಇಷ್ಟಾನಿಷ್ಟ ಅರ್ಥ ಸಂಪ್ರಾಪ್ತದಾಯ್ತಲ್ಲ. ಅದಾದ್ಮೇಲೆ ಮುಂದಿಂದು ಅದು ಎಷ್ಟು ಶ್ಲೋಕ ಹೇಳು, ಶ್ಲೋಕದ ಹೆಸರು ನಂಬರ್ ಹೇಳು. ಮುಂಚೆ ಆಗಿತ್ತು ಇಷ್ಟಾನಿಷ್ಟಾರ್ಥ ಸಂಪ್ರಾಪ್ತು 433, ಈಗ 439 ಸರಿಯಾ ಉಸಿರಾಡ್ಸಿ. ಏನ್ ಮಾಡೋದು, ನಂಬರ್ ಒಂದು ಎರಡು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗಿರ್ತ ಪ್ರಿಂಟ್ ಆಗಿರ್ತದೆ. ನಾನೇನ್ ಮಾಡೋದು, 39 ಸಾಧು ಬಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ ಸಜೀವನ್ ಮುಕ್ತ ಇಷ್ಯತಿ. ಸಾಧುಭಿಹಿ ಅಸ್ಮಿನ್ ಪೂಜ್ಯಮಾನೇ ದುರ್ಜನೈ ಅಸ್ಮಿನ್ ಪೀಡ್ಯಮಾನೇ ಅಪಿ. ಸಾಧುಗಳಿಂದ ಸಂತರಿಂದ ಸಾತ್ವಿಕರಿಂದ ಪೂಜ್ಯಮಾನೇ ಅಪಿ, ಅವರಿಂದ ಪಾದ ಪೂಜಾ ಅಷ್ಟೋತ್ತರ ಪೂಜಾ ಅಡ್ಡ ಪಲ್ಲಕ್ಕಿ ಉದ್ದ ಪಲ್ಲಕ್ಕಿ ಇವೆಲ್ಲವೂ ಪ್ರಾಪ್ತವಾದಾಗಿಯೂ ಕೂಡ ಜೊತೆ ಜೊತೆಗೆ ದುರ್ಜನೈಗೆ ಪೀಡ್ಯಮಾನೆಯಲ್ಲಿ ಇನ್ನೂ ಆಧುನಿಕತೆ ಗೊತ್ತಿರಲಿಲ್ಲ ಶಂಕರಾಚಾರ್ಯರಿಗೆ. ಆಧುನಿಕತೆ ಈಗ ಹೇಗಿದೆ ಅಂತಂದ್ರೆ, ಯಾರು ಎತ್ತಿ ಪೂಜೆ ಮಾಡುತ್ತಾರೋ ಅವರ ಅದಕ್ಕೆ ಹೇಳ್ತೇನೆ ನಾನು, ಪಾದ ಪೂಜಾ ಯಾರು ಮಾಡ್ತಾರೋ ಅವರಿಗೆ ಪಾದುಕಾ ಪೂಜಾ ಮಾಡೋದು ಗೊತ್ತಿರುತ್ತದೆ. ಅವ್ರು ಯಾವಾಗ ಪಾದ ಪೂಜಾ ಮಾಡ್ತಾರ, ಯಾವಾಗ ಪಾದುಕಾ ಪೂಜಾ ಮಾಡ್ತಾರ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೆ ದೂರ ಇದ್ಬಿಡೋದ ಒಳ್ಳೆಯದು. ಪಾದ ನಿಮ್ಮ ಪಾದ ನೀವೇ ಪೂಜೆ ಮಾಡ್ಕೊಡ್ರಿ, ನಿಮ್ಮ ಪಾದಕ ನೀವೇ ಪೂಜೆ ಮಾಡಿ ದೂರ. ಮತ್ತೆ ಪಲ್ಲಕ್ಕೆ ಹೊತ್ಕೊಂಡು ಹೋಗೋದು ನೋಡ್ರಿ, ಅದು ಇನ್ನಾ ಭಯಾನಕ. ಯಾವಾಗ ಕೈ ಬಿಡ್ತಾರೆ ಹೇಳ, ಬ್ರಹ್ಮಸೂತ್ರ ಕ್ಲಾಸ್ ಮುಗಿದ ಮೇಲೆ, ಬ್ರಹ್ಮಸೂತ್ರ ಕ್ಲಾಸ್ ಮಾಡಿದ್ನಲ್ಲ, ಬ್ರಹ್ಮಸೂತ್ರ ಕ್ಲಾಸ್ ಮುಗಿದ ಮೇಲೆ ಒಂದು ಸಂಪ್ರದಾಯ ಇದೆ. ಏನ್ ಸಂಪ್ರದಾಯ ಅಂದ್ರೆ, ಪಲ್ಲಕ್ಕಿಯೊಳಗೆ ಕುಡಿಸ್ಕೊಂಡು ಆಚಾರರನ್ನ ಒಂದು ಹತ್ತು ಹೆಜ್ಜೆ ಮೆರವಣಿಗೆ ಮಾಡಬೇಕು ಅಂತ ಒಂದು, ಅದು ಭಗವತ್ಪಾದಾಚಾರ್ಯರಿಗೆ ಮತ್ತು ವ್ಯಾಸರಿಗೆ ಸಲ್ಲಿಸುವ ಗೌರವ. ಯಾಕೆಂದ್ರೆ ಬ್ರಹ್ಮಸೂತ್ರ ಬರೆದದ್ದು ವ್ಯಾಸರು, ಆ ಭಾಷ್ಯ ಬರೆದದ್ದು ಯಾರು, ಆಚಾರ್ಯರು. ಅವರಿಗೆ ಸಲ್ಲಿಸುವ ಗೌರವ ಹೇಗೆ ಸಲ್ಲಿಸೋದು ಅಂದ್ರೆ ಈ ಪ್ರಕಾರ. ಇವು ನಮ್ಮ ಹುಡುಗರು, ಅವರು 27 ಹುಡುಗರಿದ್ದು ಎಲ್ಲ ಸೇರಿ, ಅವರಿಗೂ ಏನು ಹೊರಗೆ ಬಂದ್ಬಿಡ್ತು. ಯಾರು ಕಡ್ಡಿ ಕೊರೆದ್ರು ನನಗೆ ಇವತ್ತಿಗೂ ಗೊತ್ತಿಲ್ಲ ಅಂತ, ಯಾರು ಕಡ್ಡಿ ಕೊರೆದ್ರು ಅದು ಕಾಲ್ಗಿಚ್ಚನಂತೆ ನಿಂತು ಬಿಡ್ತು. ಏ ನಾಳೆ ಬೆಳಗ್ಗೆ ಸ್ವಾಮೀಜಿ ಮೆರವಣಿಗೆ ಮಾಡಿದ್ರೆ ಹೆಂಗ್ ಮಾಡ್ತಾರಪ್ಪ ಅಂತ ನಾನು ವಿಚಾರ ಮಾಡಿದೆ. ಈ ಟೇಬಲ್ ಉಲ್ಟಾ ಹಾಕಿ ಟೇಬಲ್ ಉಲ್ಟಾ ಹಾಕಿ ಎರಡು ಕಂಬಗಳನ್ನ ಎರಡು ಕಂಬ ಹತ್ತಿರ ತೊಲೆಗಳು, ಎರಡು ತೊಲೆಗಳನ್ನ ಹಂಗೆ ಹಾಕಿ ಆಮೇಲೆ ಅಲಂಕಾರ ಮಾಡಿ ಎಲ್ಲ ಮಾಡಿ ಪಾಪ ಚಲೋ ಮಾಡಿದ್ರು. 3 ತಾಸು 4 ತಾಸು ಬೆಳಿಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ತನಕ ಅದನ್ನ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಟು, ಈಗ ಅದನ್ನು ಹೊರಬೇಕಲ್ಲ. ಅವನ ಹೆಸರೇನು, ಹಂಚಾಟ ಹೆಸರು ಆ ಹುಡುಗ, ಅವನಿಗೆ ಇಷ್ಟ ಹುಡುಗ. ಹಾಂ 20 ವರ್ಷ 22 ವರ್ಷ ನನ್ನ ಹತ್ರ ಬಂದಾಗ ಅವನಿಗೆ 18 ವರ್ಷ 19 ವರ್ಷ ಇರಬೇಕು. 3 ವರ್ಷ ಪೂರ್ತಿ ಕೋರ್ಸ್ ಮಾಡಿಕೊಂಡ, ಇಷ್ಟ ಇದ್ದ ನಾನು, ಇಷ್ಟ 5 ಅಡಿ ಕೂಡ ಇಲ್ಲ, 4 ಅವರಿ 4 ಮುಕ್ಕಾಲಿದ. ಏ ನನ್ನ ಸ್ವಾಮೀಜಿ ಸೇವಾ 3 ವರ್ಷ ಮಾಡಿದ್ದೀನಿ ನಾನು ಪಲ್ಲಕ್ಕೆ ಬರ್ರವನ. ಆಮೇಲೆ ಅವನ ವಿರುದ್ಧ ದಿಕ್ಕಿ ಕ್ರಾಸ್ನಾಗ ಚಿದಾನಂದ ಅಂತಿದ್ದ, ಅವ 6 ಅಡಿ ಎತ್ತಿರ್ತಾನೆ. ಇಲ್ಲೊಂದ್ ನಮೂನಿ ಹತ್ರ, ಇಲ್ಲೊಂದ್ ನಮೂನಿ ಹತ್ರ, ಅಲ್ಲೊಂದ್ ನಮೂನಿ ಹತ್ರ, ಇಲ್ಲೊಂದ್ ನಮೂನಿ ಹತ್ರ ಎತ್ತಿರಲಪ್ಪ ಸ್ವಾಮಿ. ಅದು ಇಲ್ಲಿಂದ ಅಲ್ಲಿ ಹೋಗುತ್ತಂಕ ಹಿಂಗೆ ಹಿಂಗೆ ಬೇಕಾಗಿದೆಯಲ್ಲ, ಸುಮ್ಮನೆ ನಡ್ಸ್ಕೊಂಡು ಹೋಗೋದಾಗುದಿಲ್ಲ. ಅವರವ್ರ ಉತ್ಸಾಹದೊಳಗೆ ಇರ್ತಾರೆ. ನೆಪಕ್ಕೆ ಸ್ವಾಮಿ ಸೇವಾ, ಆದ್ರೆ ಅವ್ರ ಹಿತ ಅಹಿತ ನೋಡೋಂಗಿಲ್ಲ. ಇದೇನು ಶ್ರದ್ಧಾನೋ, ಇದೇನು ಭಕ್ತಿನೋ, ಒಂದು ರೀತಿ ವಾರ್ನಿಂಗ್ ಇದ್ದಂಗೆ, ನೀವು ಹಂಗೆ ಮಾಡಬೇಡ. ಇಟ್ಟು ಹಿಂಗೆ ಹೋಗಿ ಇಲ್ಲ, ಹಾಂ ಹಿಂಗೋ ಇಲ್ಲ, ಹಿಂಗೆ ಹೋಗಿ ಹಿಂಗೆ ಬಂದು ದೇವಸ್ಥಾನಕ್ಕೆ ಹೋಗಿ. ಇದು ಹೆಂಗೆ ಅಂದರೆ, ಸತ್ತಾಗ ಸಿದಿಗೆ ಹೆಂಗೆ ಇರ್ತದೆ ಅನ್ನೋದನ್ನು ಜೀವಂತ ಇದ್ದಾಗಿನ ಅನುಭವಿಸ್ಬೇಕು ಅಂತಂದ್ರೆ ನೀವು ಕೇದಾರಕ್ಕೆ ಹೋಗಿ. ಅದು ಕೇದಾರಕ್ಕೆ ಹೋಗಿ ಅವರ ಡೋಲಿ ಅಂತ ಹೊತ್ಕೊಂಡು ಹೋಗ್ತಾರೆ. 4 ಮಂದಿ ಹೊರರು ಇರ್ತಾರೆ, 2 ಮಂದಿ ಹೊರರು ಇರ್ತಾರೆ, ಸತ್ತಾಗ 4 ಮಂದಿ ಹೊರತಾರೆ. ಅವಾಗ ಹೆಂಗೆ ಹೊರತಾರೆ, ಅದು ಹೆಂಗೆ ಆಗ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಹೆಂಗೆ ಅನುಭವಿಸ್ಬೇಕು, ಕೇದಾರಕ್ಕೆ ಹೋಗಿ ಅನುಭವ ಆಗ್ತದೆ. ಡೋಲಿ ಹೈಯರ್ ಮಾಡ, 4,000 ರೂಪಾಯಿ ಖರ್ಚು ಮಾಡ, ಅವಾಗ ತೊಗೊಂಡು ಹೋಗ್ತಾರೆ ನೋಡ, ಹೆಂಗೆ ಹೋಗ್ತಾರೆ ಗೊತ್ತವ್ರೆ. ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಆ ರಸ್ತೆ ತುದಿಗೆನ ಹೋಗ್ತಾರೆ. ಹಿಂಗೆ ನೋಡಿದ್ರೆ ಕಲೆ ಹೊರತು ಸಾಧುಗೈ ಪೂಜ್ಯಮಾನೆ ದುರ್ಜನೈ ಪೀಡ್ಯಮಾನೆ. ಪ್ರಪಂಚ ಅಂದ್ರೆ ಹಂಗೂ ಇರ್ತದೆ ಹಿಂಗೂ ಇರ್ತದ್ರಪ್ಪ, ಅವರವರ ಗುಣಗಳು ಹಾಗೆ ಮಾಡಿಸ್ತಾವ. ಅವ್ರ ಮೇಲೆ ಏನು ದ್ವೇಷ ಮಾಡಬೇಡ, ಅವ್ರ ಮೇಲೆ ಯಾವ ಪ್ರತಿಕ್ರಿಯೆ ಮಾಡಬೇಡ. ಘಟನೆಯನ್ನ ನಾನು ನಿಮಗೆ ಹೇಳಿದೆ ಅಷ್ಟೇ, ಬಟ್ ಇವನು ಹೇಳುವಾಗ ಕೂಡ ನಾ ಆನಂದಿಸ್ತಿರ್ತೇನೆ ಅದನ್ನು. ಇವನ್ ಆ ದಿವಸ ಕೂಡ ಅವ್ರಿಗೆ ಹೊತ್ಕೊಂಡು ಹೋದಾಗ ನಾನು ನಗಿದ್ದೆ ಜೋರಾಗಿ, ಸ್ವಾಮಿ ಆರಾಮಿದ್ದೀರಾ ಅಂತ ಕೇಳ್ತಿದ್ದೆ. ಅವ್ರು ಇವ್ ಚಿದಾನಂದ ಎತ್ತರ ಇದ್ನಲ್ಲ, ಅವನು ಪಕ್ಕಕ್ಕೆ ಇದ್ದವ, ಅವನು ಸ್ವಾಮಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಏನ್ ತೊಂದರೆ ಇಲ್ಲ ತಾನೆ, ನಿಧಾನ ಹೋಗೋಣ ನಿಧಾನ ಹೋಗ್ತೀವ, ನೀ ನಿಧಾನವೇ ಹೋಗ ಪಾತ್ರ ಹೋಗ, ಹಿಂಗೆ ಹಿಂಗೆ ಹೋಗೋಣ ನೀನು. ಅಷ್ಟಕ್ಕೆ ಅವ್ರೇನು ದುರ್ಜನ್ರ ಆಗುದಿಲ್ಲ. ಅವ್ರು ಯಾರು ಪ್ರಥಮತಃ ಹಿಂಗ್ ಮಾಡೋಣ ಅಂತ ಸುದ್ದಿ ಹಾಕಿದ್ರು ಎಲ್ಲಾರ ತಲೆಗೆ, ಅವರೇನು ಪೂಜ್ಯರೇನಾಗೋದಿಲ್ಲ, ಸಾಧುಗಳೇನಾಗೋದಿಲ್ಲ, ಮತ್ತೇನು ಅವರ ಭಾವಕ್ಕೆ ತಕ್ಕಂತೆ ಅವ್ರು ನಡ್ಕೊಂಡಾರ, ಇವರ ಭಾವಕ್ಕೆ ತಕ್ಕಂತೆ ಇವ್ರು ನಡ್ಕೊಂಡಾರ. ಮತ್ತೆ ನನಗೆ ಯಾವ ಭಾವಗಳು ಇಲ್ಲ, ಏನ್ ಮಾಡಿ ಇಳಿ ಅಂದ್ರೆ ಇಳಿತೀನಿ, ಕೂಡಂದ್ರೆ ಕೂಡ್ತೀನಿ, ನೀವು ಕೂಡಂದ್ರೆ ಕೂತ್ಕೊಂಡೇನೆ, ಅಲ್ಲೇ ಅರ್ಧ ಕೇಳಿಸಿದ್ರೆ ಇಳಿತೇನೆ ಅಷ್ಟೇ, ಎಸಿಬೇಡ್ರಿ ಅಷ್ಟೇ. ಕೈ ಕೈ ಹಿಡಿದ್ರೆ ಇಳಿತೀನಿ. ಹಾಗೆ ಸಮಭಾವ ಯಸ್ಯ ಸಮಭಾವ ಭವೇತ್ ಸ ಜೀವನ್ ಮುಕ್ತ ಇಷ್ಯತೆ, ಅವನಿಗೆ ಜೀವನ್ ಮುಕ್ತ ಅಂತ ಕರೀತಾರೆ. ವಿಜ್ಞಾತ ಬ್ರಹ್ಮ ತತ್ವಸ್ಯ ಯಥಾ ಪೂರ್ವಂ ನ ಸಂಸ್ಕೃತಿ ಅಸ್ತಿ ಚೇತ್ ನ ಅಸ್ತಿ ಚೇತ್ ನ ಸ ವಿಜ್ಞಾತ ಬ್ರಹ್ಮ ಭಾವೋ. ಅಸ್ತಿ ಚೇತ್ ನ ಸ ವಿಜ್ಞಾತ ಬ್ರಹ್ಮ ಭಾವೋ ಬಹಿರ್ಮುಖಃ. ವಿಜ್ಞಾತ ಬ್ರಹ್ಮ ತತ್ವಸ್ಯ ಯಥಾ ಪೂರ್ವಂ ನ ಸಂಸ್ಕೃತಿ ಅಸ್ತಿ ಚೇನ್ನ ಸ ವಿಜ್ಞಾತ ಬ್ರಹ್ಮ ಭಾವೋ ಬಹಿರ್ಮುಖಃ. ಬ್ರಹ್ಮ ತತ್ವಸ್ಯ ವಿಜ್ಞಾತ, ಏನಂತ ಆ ಬ್ರಹ್ಮನು ನಾನೇ ಎನ್ನುವ ತತ್ವವನ್ನು ಸ್ಪಷ್ಟವಾಗಿ ನಿಖರವಾಗಿ ನಿಸ್ಸಂಶಯವಾಗಿ ತಿಳಿದವನು ಪೂರ್ವದಲ್ಲಿ ಏನು ಸಂಸಾರ ಅಂತ ಅವನಿಗೆ ಅನಿಸಿತ್ತು ಆ ಸಂಸಾರ ಇರುವುದಿಲ್ಲ. ಯಥಾಪೂರ್ವಂ ನ ಸಂಸ್ಕೃತಿ, ಸಂಸ್ಕೃತಿ ಅಂತಂದ್ರೆ ಅದು ಸಂಸಾರ, ಸಂಸ್ಕೃತಿ ಸಂಸ್ಕೃತಿ ಅದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸ್ಕೃತಿ ಪೂರ್ವಂ ಮೊದಲು ಹೇಗಿತ್ತು ಯಥಾಪೂರ್ವಂ ಹಾಗೆ ಇದನ್ನು ತಿಳಿದ ನಂತರ ಅವನಿಗೆ ಆ ಸಂಸಾರ ಇರುವುದಿಲ್ಲ. ಏನೋ ಅರ್ಥ, ಜೀವನ್ ಮುಕ್ತನಿಗೆ ಸಂಸಾರ ಇಲ್ಲ. ತಮಿಳ್ನಾಡು ಸಂಸಾರ ಅಲ್ಲ, ತಮಿಳ್ನಾಡು ಸಂಸಾರ ಅಂತಂದ್ರೆ ಅಲ್ಲಿ ಗುರುಗಳತ್ತು ಬಂದಿರ್ತಾರೆ ಸಮಾಜದಿಂದ ಸಂಸ್ಕಾರ ಒಂದೇ ಸಂಸಾರ ಹೊಂದಿರ್ತದೆ. ಸಂಸಾರ ಬರ್ತದೆ ಸಂಸಾರ ಬರ್ತದೆ ಅಂದ್ರೆ ಏನಪ್ಪ ಹೇಳ್ತಾರೆ. ಮೊತ್ತ ಮೊದಲಿಗೆ ನನಗೆ ಆಶ್ಚರ್ಯ ಆಗೋದು, ನೋಡ್ತೇನೆ ಅವನ ಹೆಂಡತಿ, ಆ ಹೆಂಡತಿನ ಪರಿಚಯ ಮಾಡ್ದ ಸ್ವಾಮೀಜಿ ಕೇಳ್ತಾರೆ ಇದು ಪೇರ್ ಏನಮ್ಮ? ಸಂಸಾರಕ್ಕೆ ಪೇರ್ ಇರ್ತದ? ಆಮೇಲೆ ಓಹೋ, ಹೆಂಡತಿಗೆ ಸಂಸಾರ ಅಂತ ಕರೀತು. ಇದ್ರಂತ ಆಭಾಸ ಇನ್ನೊಂದು ಯಾವುದೂ ಇಲ್ಲ. ಈಕೇನದೇ ಪೂಜೆ ಸ್ವಾಮಿ ಹತ್ರ ಹೋಗಿ ನನ್ನ ಸಂಸಾರ ಬಂದ ಸ್ವಾಮೀಜಿ ಅಂತ ಹೇಳಿದ್ರೆ ತಡ್ಕೋತಾನೆ ನಾವ? ಎಂತ ಆಭಾಸ! ಪತ್ನಿ ಆದ್ರೆ ಸಂಸಾರ, ಪತಿ ಆದ್ರೆ ಸಂಸಾರ ಇಲ್ವಾ? ಸೈಲೆಂಟ್ ಆಗಿ ನಾವ್ ಎಷ್ಟು ಖತರ್ನಾಕ್ ಆಗಿವ ನೋಡ್ರಿ. ವ್ಯಕ್ತಿತ್ವಗಳನ್ನ ಸಮಾಧಿ ಮಾಡ್ಬಿಡ್ತೀವಿ ನಾವು, ಇಲ್ಲ ಸೈಲೆಂಟ್ ಆಗಿ. ಅದಕ್ಕೆ ಪೂಜ್ಯ ಸ್ವಾಮೀಜಿ ಹೇಳ್ಬಿಡ್ತಾರೆ, ಅವಳಾಗಲಿ ಅವನಾಗಲಿ ಯಾರಾದ್ರೂ ಏನಾಗಲಿ, ಅವರು ಜ್ಞಾನವನ್ನು ಹೊಂದಿದ್ದ ಅಂದ್ರೆ ಅವ್ರು ಮುಕ್ತನೆ. ಬ್ರಹ್ಮತತ್ವಸ್ಯ ವಿಜ್ಞಾತ, ಆ ಬ್ರಹ್ಮವೇ ಆತ್ಮ ನಾನು ಅನ್ನುವ ಜ್ಞಾನವನ್ನು ಯಾರು ವಿಸ್ಪಷ್ಟವಾಗಿ ತಿಳಿದಿದ್ದಾರೋ ಅವರಿಗೆ ಪೂರ್ವಂ ಸಂಸ್ಕೃತಿ ನ, ಹೇಗೆ ಮೊದಲು ಅವನಿಗೆ ಸಂಸಾರ ಇತ್ತು ಹಾಗೆ ಈಗ ಅವನಿಗೆ ಸಂಸಾರ ಇಲ್ಲ. ಅಸ್ತಿ ಚೇತ್ ಒಂದು ವೇಳೆ ಜ್ಞಾನಾನಂತರವೂ ಕೂಡ ಸಂಸಾರ ಇದೆ ಅಂತ ಆಗಿದ್ದರೆ ಅಲ್ಲಿ ಹೇಳ್ತಾರೆ ಸಹ ಬ್ರಹ್ಮಭಾವ ನ ವಿಜ್ಞಾತ. ಹುಡುಕ್ರಿ ಒಂದನ್ನ ಇಲ್ಲ, ಹಾ ಅಸ್ತಿ ಚೇತ ಸಹ ನ ವಿಜ್ಞಾತ ಬ್ರಹ್ಮಭಾವ. ಅಲ್ಲೇ ಇದೆ, ನಾನು ಹುಡುಕಿದ್ದೆ ನ ಬ್ರಹ್ಮಭಾವ. ಅವನಿಗಿನ್ನೂ ಬ್ರಹ್ಮಭಾವವು ಸ್ಪಷ್ಟವಾಗಿಲ್ಲ. ಸ್ಪಷ್ಟವಾಗಿಲ್ಲ ಅಂದ್ರೆ ಹೆಂಗಿದ್ದಾನೆ? ಬಹಿರ್ಮುಖ. ಅವನಿನ್ನು ಪರಮುಖವಾಗಿದ್ದಾನೆ. ಪರಮುಖ ಅಂದ್ರೆ ಏನು ಹೇಳಿ? ಪರಮುಖ ಅಂದ್ರೆ ವಿಷಯಗಳು, ವಿಷಯಗಳ ಫಲ, ವಿಷಯಗಳ ವಿಷಯಗಳ ಗೊಂದಲ, ಇವುಗಳಲ್ಲಿ ಸಿಲುಕಿಕೊಂಡಿದ್ದಾನೆ. ಮೋಹ, ಕೃಷ್ಣ ಬೇಕು ಬೇಕೆನ್ನುವ ಹಪಾಪಿ, ಇವುಗಳಲ್ಲೇ ಇದ್ದಾನೆ. ಅದಕ್ಕೆ ಎಲ್ಲವೂ ಲಭ್ಯವಾಗಿದ್ದರೂ ಕೂಡ ಅವನಿಗೆ ಜ್ಞಾನ ಆಗಿಲ್ಲ. ಜ್ಞಾನ ಆಗಿತ್ತು ಅಂತಂದ್ರೆ ಈ ಸಂಸಾರ ಅನ್ನೋದು ಅವನಿಗಿರೋದೇ ಇಲ್ಲ. ಯಾವ ಸಂಸಾರ? ನೀವು ಯಾವ್ಯಾವ ಥರ ಸಂಸಾರ ಹೇಳ್ತೀರಾ? ಅಷ್ಟು ಸಂಸಾರ ಇಲ್ಲ. ಕರ್ಮ, ಕರ್ಮ ಫಲಗಳಿಂದ ಒಡಗೂಡಿದ ಸಂಸಾರ, ಬಂಧು ಬಾಂಧವರು ರಕ್ತ ಸಂಬಂಧಿಗಳು ಸಂಬಂಧಕರಿಂದ ಕೂಡಿದಂತಹ ಸಂಸಾರ, ಪಾಪ ಪುಣ್ಯಾದಿಗಳಿಂದ ಲೋಕಗಳ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಸಾರ, ಧರ್ಮ ಅಧರ್ಮ ಪಾಪ ಪುಣ್ಯಗಳು ಅನ್ನುವಂತಹ ಲೆಕ್ಕಾಚಾರದ ಸಂಸಾರ ಯಾವ ಅವನಿಗಿರು? ಅದಕ್ಕೆ ಅವನು ಜೀವನ್ಮುಕ್ತ. ನಮ್ಮ ಕಣ್ಣೆದುರಿಗೆ ಅವನ ಶರೀರ ಇದ್ದ ಹಾಗೆ ಕಾಣ್ತದೆ. ಲೆಕ್ಕಾಚಾರ ನಾವು ಮುಂದೆ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮಕ್ಕೆ ನಾವು ಬರ್ತೀವಿ, ಲೆಕ್ಕಾಚಾರವಾಗಿ ನೋಡಿದ್ದಾದ್ರೆ ಯಾವ ಕ್ಷಣ ಇವನಿಗೆ ಜ್ಞಾನವಾಗ್ತದೋ ಆ ಕ್ಷಣವೇ ಇವನ ಸಂಚಿತಗಳು ಸುಟ್ಟು ಹೋಗ್ತವೆ. ಇವನ ಆಗಾಮಿಗಳು ಪರ್ಫೆಕ್ಟ್ ಆಗಿಬಿಡ್ತವೆ. ಆದ್ರೆ ಇವನ ಪ್ರಾರಬ್ಧಗಳು ಏನಾಗ್ತವೆ? ಈಗಲೇ ಪ್ರಾರಂಭ ಆಗ್ಬಿಟ್ಟವು. ಅವು ಏನಾಗ್ತವೆ? ಇವನ ಭಕ್ತರು, ಇವನ ಫಾಲೋವರ್ಸು, ಇವನ ಶಿಷ್ಯರು, ಅವನ ಪ್ರಾರಬ್ಧಗಳನ್ನು ಇವನು ಹಂಚಿಕೊಂಡ್ಬಿಡ್ತಾರೆ. ಹೆಂಗಿದೆ? ಊದಿದ ಕೊಟ್ಟು ಬಾರಿಸುತ್ತು. ಹೋಗಬಾರ್ದ ಹೋಗಿ ಹಿಡಿಬಾರ್ದ ಸ್ವಾಮಿ ಕಾಲು ಹಿಡ್ಕೊಂಡ್ವಿ ಅಂದ್ರೆ ಸ್ವಾಮಿ ಪ್ರಾರಬ್ಧ ಯಾರಿಗೆ ಹೋಗ್ತವೆ? ಕಾಲಿಗೆ ಬಿದ್ದವ್ರಿಗೆ ಹೋಗ್ತವೆ. ಪುಣ್ಯ ಹೊಗಳಿದವರಿಗೆ, ಗೌರವಿಸಿದವ್ರಿಗೆ ಹೋಗ್ತಾವ. ಪಾಪ ಪೀಡನೆ ಮಾಡಿದವ್ರಿಗೆ ಹೋಗ್ತಾವ. ಆ ಸ್ವಾಮಿ ಪೀಡನೆ ಅಂತನೂ ಅಡ್ರೆಸ್ ಮಾಡೋದಿಲ್ಲ, ಇವರು ಸುಖವಾಗಿ ನನ್ನ ಇಟ್ಟರು ಅಂತನೂ ಅಡ್ರೆಸ್ ಮಾಡೋದಿಲ್ಲ. ಅವನು ತನ್ಪಾಡಿ ತಾನಿರ್ತಾನೆ ಆನಂದದಲ್ಲಿ. ಆದರೆ ಯಾರು ಆ ಪ್ರಕಾರವಾಗಿ ಅವನನ್ನ ಪ್ರತಿಕ್ರಿಯಿಸ್ತಾರೋ ಅವರಿಗೆ ಅವನ ಪಾಪ ಪುಣ್ಯ ಫಲಗಳು ಹೋಗ್ತವೆ. ಹಾಗಾದ್ರೆ ಈಗ ಹೇಳಿ, ಅವನಿಗೇನು ಪ್ರಾಪ್ತಿ ಆಗ್ತದೆ? ಅವನಿಗೆ ಪ್ರಾಪ್ತವಾಗೋದೇನು? ಏನೂ ಇಲ್ಲ, ಏನೂ ಇಲ್ಲ, ಅದಕ್ಕೆ ಸಂಸಾರ ಇಲ್ಲ. ಅಸ್ತಿಚೇತ ಇದೆ ಅಂತಾಗಿದ್ದೆ ಆದರೆ ಅವನು ಇನ್ನೂ ಜ್ಞಾನ ಆಗಿಲ್ಲ. ಅದಕ್ಕಾಗಿ ಅವನೇನಿದ್ದಾನೆ, ಬಹಿರ್ಮುಖನಾಗಿರ್ತಾನೆ, ಪರಮುಖನಾಗಿರ್ತಾನೆ. ಶ್ಲೋಕ 448. ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ. ಸಂಚಿತಂ ವಿಲಯಂ ಯಾತಿ ಪ್ರಬೋಧಾ ಸ್ವಪ್ನ ಕರ್ಮವತ್. ಅಹಂ ಬ್ರಹ್ಮೇತಿ ವಿಜ್ಞಾನ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾತಿ ಪ್ರಬೋಧಾ ಸ್ವಪ್ನ ಕರ್ಮವತ್. ಅಹಂ ಬ್ರಹ್ಮ ಇತಿ ವಿಜ್ಞಾನಾತ್ ನ ಜೀವ ನ ಶರೀರಂ ನ ಬುದ್ಧಿ ನ ಪ್ರಾಣಂ. ನಾನು ಯಾರು? ಬ್ರಹ್ಮ ಇತಿ ವಿಜ್ಞಾನಾತ್ ನ ಸುಖಿ ನ ದುಃಖಿ. ನಾನು ಪಾಪಿ ಅಲ್ಲ, ಪುಣ್ಯವಂತನೂ ಅಲ್ಲ, ನಾನು ಪಾಪಿಯೂ ಅಲ್ಲ, ನ ಕರ್ತೃ ಅಲ್ಲ, ನ ಭೋಕ್ತೃ ಅಲ್ಲ. ಜನ್ಮ ಮರಣಗಳಿಗೆ ಒಳಪಟ್ಟವನು ನಾನಲ್ಲ, ನನಗೆ ಜನ್ಮ ಇಲ್ಲ, ನನಗೆ ಮರಣವೂ ಇಲ್ಲ ಅನ್ನುವ ಸ್ಪಷ್ಟತೆ ಯಾರಿಗೆ ಆಗಿದೆಯೋ ಅವನಿಗೆ ಆತ್ಮಜ್ಞಾನ ಆಗಿದೆ ಅಂತರ್ಥ. ಅಹಂ ಬ್ರಹ್ಮ ಇತಿ ವಿಜ್ಞಾನಾತ್. ಯಾವ ಕ್ಷಣ ಇವನಿಗೆ ನಾನು ಬ್ರಹ್ಮನೇ ಅಂತ ನಿಖರ ನಿಸ್ಸಂಶಯವಾಗಿ ಸ್ಪಷ್ಟವಾಗಿ ಬಿಡ್ತೋ ಆ ಕ್ಷಣವೇ ಕಲ್ಪ ಕೋಟಿ ಶತ ಅರ್ಜಿತಂ ಸಂಚಿತ ಪೂರ್ಣ ನಾಶವಾಗುತ್ತೆ. ಸಂಚಿತ ಅಂದ್ರೆ ಏನು? ಈವರೆಗೂ ಮಾಡಿದ ಆ ಕರ್ಮಗಳ ಫಲಗಳು ಅನುಭವಿಸದೇ ಇದ್ದಾಗ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಈವರೆಗೂ ಮಾಡಿದ ಅನೇಕಾನೇಕ ಕರ್ಮಗಳ ಫಲಗಳು ಈ ಶರೀರ ಇರುವವರೆಗೂ ಅನುಭವಿಸದೇ ಇದ್ದಾಗ ನನ್ನ ಹೆಸರಿನಲ್ಲಿ ಆಗಾಮಿಗಳಾಗಿ ಉಳಿದಿರ್ತಾರೆ. ನನ್ನ ಅಕೌಂಟಿಗೆ ಜಮಾ ಆಗಿಬಿಟ್ಟಿರ್ತಾವು, ಆದರೆ ನನಗೆ ಈ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಈ ಆಗಾಮಿಗಳು ಏನಾಗ್ತವೆ, ಶರೀರ ಪತನಾನಂತರ ಈ ಶರೀರ ಬಿದ್ದ ತಕ್ಷಣವೇ ನನಗ ಸಾಮಾನ್ಯ ವಿಶ್ಲೇಷಣೆ ಕೊಡ್ತಾ ಇದ್ದೆ. ಈ ಶರೀರ ಪತನ ಆದ ನಂತರ ಈ ಆಗಾಮಿಗಳು ನನ್ನ ಮೇನ್ ಅಕೌಂಟಿಗೆ ಹೋಗಿ ಕೂತ್ಕೊಳ್ತಾರೆ. ಆ ಮೇನ್ ಅಕೌಂಟ್ ಯಾವಾಗ ಓಪನ್ ಆಗ್ಯದ ಅದು ಹೇಳ್ತಾರೆ, ಕಲ್ಪ ಕೋಟಿ ಶತ ಅರ್ಜಿತಂ. ಶತಕೋಟಿ ಕಲ್ಪಗಳ ಹಿಂದೆ, ಅರ್ಥ ಆಗಲಿಲ್ಲ ನಿಮಗೆ, ಮೊದಲು ಒಂದು ಕಲ್ಪ ಅಂದ್ರೆ ಏನು ಅರ್ಥ ಆಗ್ತದ? ಒಂದು ಕಲ್ಪ ಅಂದ್ರೆ ಈಗೇನು ನಾವು ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರ, ಈ ಆಕಾಶ, ಈ ವಾಯು, ಈ ಅಗ್ನಿ, ನೀರು, ಈ ಮೀನ, ಈ ವೃಕ್ಷ, ಈ ಹಣ್ಣು, ಈ ಕಾಯಿಗಳಿಂದ ನಾವು ಏನು ಈ ಪರ್ವತ, ಈ ನದಿಗಳ ಮಧ್ಯದಲ್ಲಿ ನಾವು ಏನು ಈಗ ಜೀವನ ಮಾಡಿರ್ತೀವಿ, ಇದು ಈಗ ಇರುವ ಕಲ್ಪ. ಈ ಕಲ್ಪದಲ್ಲಿ ಒಂದು 100 ವರ್ಷ ಅಂತ ನೀವು ತೆಗೆದಿದ್ದಾದ್ರೆ ಆ 100 ವರ್ಷದಲ್ಲಿ ಆ 365 ದಿವಸ ಒಂದು ವರ್ಷಕ್ಕೆ ಅಂತ ತೆಗೆದಿದ್ದಾದ್ರೆ ಆ 365 ದಿವಸದಲ್ಲಿ 24 ಗಂಟೆ ಅಂತ ನೀವು ಒಂದು ವೇಳೆ ಒಂದು ದಿವಸದ್ದು ಅಂತ ಲೆಕ್ಕ ಹಾಕಿದ್ದಾದ್ರೆ ಆ ಒಂದು ದಿವಸದ ಲೆಕ್ಕಾಚಾರದೊಳಗೆ 12 ತಾಸು ಹಗಲು, 12 ತಾಸು ರಾತ್ರಿ ಅಂತ ಲೆಕ್ಕ ಹಾಕಿದ್ದಾದ್ರೆ 12 ತಾಸು ಹಗಲಿನಲ್ಲಿ 1,000 ಯುಗಗಳು ಕಳೆದವು. 1,000 ಯುಗ, 1 ರಾತ್ರಿ 1,000 ಯುಗ, 24 ಗಂಟೆಗೆ ಎಷ್ಟು, 24 ಗಂಟೆಗೆ ಅಂದ್ರೆ ಒಂದು ದಿವಸಕ್ಕೆ 22,000 ಯುಗಗಳು ಎರಡು ಸಾವಿರ ಯುಗಗಳನ್ನ 365 ದಿವಸದಂತೆ ನಾವು ಕಳೆದದ್ದೇ ಆದರೆ ಆವಾಗ ಏನು ಲೆಕ್ಕ ಬರ್ತದೋ ಅಷ್ಟು ಒಂದು ವರ್ಷಕ್ಕೆ. ಇಂತಹ 100 ವರ್ಷ ತಳೆದದ್ದೇ ಆದರೆ ಅದು ಬ್ರಹ್ಮನ ಬ್ರಹ್ಮನ ಒಂದು ಹಗಲು, ಬ್ರಹ್ಮನ ಒಂದು ಹಗಲು, ಆಮೇಲೆ ಆ ಬ್ರಹ್ಮನ ಒಂದು ರಾತ್ರಿ, ಆಮೇಲೆ ಆ ಪ್ರಕಾರವಾಗಿ ಒಂದು ವರ್ಷ ಅವನು ತೆಗಿಬೇಕು, ಹಂಗೆ ಅವನದು 100 ವರ್ಷ ಆಗಬೇಕು. ಆವಾಗ ಒಂದು ಕಲ್ಪ ಮುಗಿಯುತ್ತೆ. ಈ ಒಂದು ಕಲ್ಪದೊಳಗೆ ಸಮಸ್ತ ಜೀವರಾಶಿಗಳು ಕೋಟಿ ಕೋಟಿ ಸಲ ಹುಟ್ಟಿ ಬರ್ತಾವ ಸಾಯ್ತಾವ, ಹುಟ್ಟಿ ಬರ್ತಾವ ಸಾಯ್ತಾವ, ಹುಟ್ಟಿ ಬರ್ತಾವ ಸಾಯ್ತಾವ. ಲೆಕ್ಕ ಹಾಕ್ಲಿಕ್ಕೆ ಹೋಗ್ರಿ, ತಲೆ ಗಿಮ್ಮಿ ಗಿಮ್ಮಿ ಗಿಮ್ಮಿ ತಿರುಗ್ತದೆ, ಅಂಕಿ ಸಂಖ್ಯೆಗಳೇ ಗೊತ್ತಾಗೋದಿಲ್ಲ. ಅದಕ್ಕೆ ಬಹಳ ಸುಂದರವಾದಂತಹ ಶಬ್ದ ಅಸಂಖ್ಯವಾದ ಕರ್ಮಗಳು ನಮ್ಮ ಹೆಸರಿನಲ್ಲಿ ಇವೆ. ಅವಷ್ಟು ಎಲ್ಲಿವೆ? ಸಂಚಿತದಲ್ಲಿ ಇವೆ. ಈ ಸಂಚಿತದಲ್ಲಿ ಜಮಾ ಆದಂತಹ ಎಲ್ಲ ಈ ಕರ್ಮಗಳು ಆತ್ಮಜ್ಞಾನದ ಕ್ಷಣದಲ್ಲಿ ಅವಷ್ಟು ಏನಾಗ್ತವೆ, ಅಳಿಸಿ ಹೋಗ್ತವೆ, ಪರ್ಫೆಕ್ಟ್ ಆಗಿಬಿಡ್ತವೆ. ಹೇಗೆ ಪರ್ಫೆಕ್ಟ್ ಆಗ್ತವೆ? ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗ್ತವೆ. ಎಲ್ಲಿಂದ ಬಂದಿದ್ದು ಹೇಳ್ರಿ ಪಟ್ ಅಂತ ಉತ್ತರ. ಮಾಯೆಯಿಂದ ಬಂದಿದ್ದು ವಾಪಸ್ ಮಾಯೆಗೆ ಹೋಗ್ಲಿ ಬಿಡಿ. ಈಗ ಒಂದು ಉರ್ದದಲ್ಲ, ಮತ್ತೆ ಈಗ ಯಾವ್ದು ಉರ್ದದೆ? ಪ್ರಾರಬ್ಧ. ಪ್ರಾರಬ್ಧ ಅವನಿಗೆಲ್ಲದ, ಅವನಿಗೆ ಪ್ರಾರಬ್ಧ ಇಲ್ಲ. ಯಾರು ಸ್ತುತಿಸ್ತಾರೆ, ಯಾರು ಸುಖಿಯನ್ನಾಗಿಡ್ತಾರೆ, ಯಾರು ಆರಾಧಿಸ್ತಾರೆ, ಯಾರು ಅವರ ಸೇವೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಅವರ ಪುಣ್ಯಗಳು ಹೋಗ್ತವೆ. ಯಾರು ಪೀಡನ ಮಾಡ್ತಾರೆ, ಯಾರು ದುಃಖ ಕಾರಣ ಕೊಡುವಂತೆ ಅವರಿಗೆ ಅವರ ಪ್ರಾರಬ್ಧದಲ್ಲಿಯ ಪಾಪಕರ್ಮಗಳು ಹೋಗ್ತವೆ. ಆದರೆ ಅವರಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಏನಂತೇಳಿ, ಆ ಬ್ರಹ್ಮನು ನಾನೇ ಇದ್ದೇನೆ ಅನ್ನುವಂತಹ ಆ ಕ್ಷಣದ ಜ್ಞಾನದಲ್ಲಿ ಕಲ್ಪಕೋಟಿ ಶತ ಅರ್ಜಿತಂ ಸಂಚಿತಂ ವಿಲಯಂ ಯಾತಿ, ಲಯವಾಗಿ ಹೋಗುತ್ತವೆ, ನಾಶವಾಗಿ ಹೋಗುತ್ತವೆ, ಪಾಕ್ಬಿಟ್ಟಾಗಿ ಹೋಗ್ತವೆ. ಇನ್ನೂ ಉತ್ತರ ಸರಿ ಅನಿಸ್ತಿಲ್ಲ ಅಂದ್ರೆ ಎಲ್ಲಿಂದ ಬಂದಿದ್ವೋ ಅಲ್ಲಿಗೆ. ಹಾಗ್ರಿ ಇದೆಲ್ಲ ಸುಮ್ಮನೆ ಏನ ಹೇಳ್ತೀನಿ? ಪ್ರಬೋಧಾತ ಸ್ವಪ್ನ ಕರ್ಮವತ್, ಸ್ವಪ್ನದಲ್ಲಿ ಸ್ವಲ್ಪ ನಾವು ಗಾಯತ್ರಿ ಹೋಮ ಮಾಡಿರ್ತೀವಿ, ಸ್ವಪ್ನದಲ್ಲಿ ನಾವು ಜ್ಯೋತಿಷ್ಠ ಹೋಮ ಮಾಡ್ತೀವಿ, ಸ್ವಪ್ನದಲ್ಲಿ ಅಗ್ನಿಹೋತ್ರ ಅಗ್ನಿಹೋತ್ರ ಆಯುಷ್ಯ ಪೂರ್ತಿ ಅಗ್ನಿಹೋತ್ರವನ್ನು ಕಾಪಾಡ್ತೀವಿ, ಅಗ್ನಿಹೋತ್ರವನ್ನು ರಕ್ಷಿಸ್ತೀವಿ. ಇಷ್ಟೆಲ್ಲ ಮಾಡಿದ್ರೆ ಎಷ್ಟು ಪುಣ್ಯ ಬಂದಿರ್ಬೋದು? ಎಷ್ಟು ಪುಣ್ಯ. ಆ ಸಂದರ್ಭದಲ್ಲಿ ಹೋಮ ಮಾಡಬೇಕಾದ್ರೆ ಒಂದು ಎರಡು ಸೊಳ್ಳೆ ಭಾರಿ ಕಾಟ ಕೊಡ್ತೀವಿ. ಅಂತವು ಎಷ್ಟು ಪಾಪ ಬಂದಿರ್ಬೋದು ಸ್ವಪ್ನದೊಳಗೆ. ಈ ಪಾಪ ಪುಣ್ಯಗಳನ್ನು ಎಚ್ಚರ ಆದ ಮೇಲೆ ಸ್ವರ್ಗ ನರಕಗಳಿಗೆ ಉಪಯೋಗಕ್ಕೆ ಬರ್ತಾವ ಅಂತ ಆಗ್ಲಿಲ್ಲ. ಸ್ವಪ್ನದಲ್ಲಿ ಈ ಪಾಪ ಪುಣ್ಯಗಳು ಎಚ್ಚರ ಆದ ಮೇಲೆ ಪ್ರಬೋಧಾತ ಸ್ವರ್ಗ ನರಕಗಳಿಗೆ ಲೆಕ್ಕಕ್ಕೆ ಬರ್ತಾವ. ಹಂಗೆ ಸ್ವಾಮಿ, ಜ್ಞಾನಾನಂತರ ಯಾವ ಕರ್ಮಗಳು ಲೆಕ್ಕಕ್ಕೆ ಬರುವುದಿಲ್ಲ? ಅರ್ಥ ಆಯ್ತಾ? ಇನ್ನರೆ ಜ್ಞಾನ ಪಡ್ಕೋಬೇಕು. ಇದರಂತಹ ಅತ್ಯಂತ ಸುಂದರವಾದಂತಹ ಜ್ಞಾನ ಶ್ರೇಷ್ಠವಾದ ಇನ್ನೊಂದು ಯಾವುದೂ ಇಲ್ಲ ಅನ್ನುವ ಈ ಉದಾಹರಣೆ ಮೂಲಕವಾಗಿ ಸಂಚಿತ ವಿಷಯವನ್ನ ಅವರು ಇಲ್ಲಿ ತಗೊಂಡಿದ್ದಾರೆ. ಯತ್ಕೃತಂ ಸ್ವಪ್ನ ವೇಲಾಯಾಂ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋಕ್ತಿ ತಸ್ಯ ಕಿಂ ತಸ್ಯ ಸ್ವರ್ಗಾಯ ನರಕಾಯ ವಾ ಯತ್ಕೃತಂ ಸ್ವಪ್ನ ವೇಲಾಯಾಂ ಪುಣ್ಯಂ ವಾ ಪಾಪಮುಲ್ಬಣಂ ಸುಪ್ತೋಕ್ತಿ ತಸ್ಯ ಕಿಂ ತಸ್ಯಾತ್ ಸ್ವರ್ಗಾಯ ನರಕಾಯ ವಾ.